ಆಕಾಶವಾಣಿ ಕಲಬುರಗಿ, ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗೆ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಬಸಯ್ಯ ಸಾಲಿಮಠ್ ಮತ್ತು ಸಂಗಡಿಗರಿಂದ ದೊಡ್ಡಾಟ, ಕರ್ಣಾರ್ಜುನರ ಕಾಳಗ, ತದನಂತರ ಕೃಷಿ ಹಾಡುಗಳನ್ನು ಕೇಳಬಹುದು. ಈಗ ಕೆಲವು ಜಾಹೀರಾತುಗಳು, ನಂತರ ನಿತ್ಯಮೇಘ ಸಂದೇಶ ಕೇಳುವಿರಿ. ಆನ್ಲೈನ್ ವಂಚನೆ, ಲಕ್ಷಾಂತರ ರೂಪಾಯಿಗಳನ್ನು ವಂಚಿಸಿದ್ದಾರೆ, ಇದು ಏನ್ ನಡೆದಿದೆ? ಅಮ್ಮ ಕೆಳಮ್ಮ ಇಲ್ಲಿ. ನೀವು ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ವಂಚನೆಗಳಿಂದ ಹುಷಾರಾಗಿರಬೇಕು. ಬೇಗ ಇನ್ವೆಸ್ಟ್ಮೆಂಟ್ ಆಫರ್ ಬಂದರೆ ದೂರದಿಂದ ಓಡಿ ಹೋಗಿಬಿಡಿ ಅನ್ನ. ಜ್ಞಾನವು ಮುಖ್ಯವಾಗಿದೆ, ನಮ್ಮ ಸುರಕ್ಷತೆ ಬಗ್ಗೆ ಗಮನ ಕೊಡಿ, ಸದಾ ಜಾಗರೂಕರಾಗಿರಿ. ಎಸ್ಬಿಐ ನೊಂದಿಗೆ ಸುರಕ್ಷಿತವಾಗಿರಿ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಆಯುಷ್ಮಾನ್ ಆರೋಗ್ಯ ಮಂದಿರ ಸರ್ಕಾರದ ಒಂದು ಮಹತ್ವದ ಹೆಜ್ಜೆ. ನಿಮ್ಮ ಸಮೀಪದಲ್ಲೇ ಆರೋಗ್ಯ ಸೇವೆಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತರುತ್ತದೆ ಆಯುಷ್ಮಾನ್ ಆರೋಗ್ಯ ಮಂದಿರ. ರೋಗಗಳ ತಡೆಗಟ್ಟುವಿಕೆ, ಚಿಕಿತ್ಸೆ ಮತ್ತು ಆರೋಗ್ಯ ಸಂಬಂಧಿತ ಎಲ್ಲ ಅಗತ್ಯ ಮಾಹಿತಿ ಜೊತೆಗೆ ಉಚಿತ ಔಷಧಿಗಳು ಇಲ್ಲಿ ಸಿಗುತ್ತದೆ. ಹಿಂದೆ ಸಂಪರ್ಕಿಸಿ ನಿಮ್ಮ ಹತ್ತಿರದ ಆಯುಷ್ಮಾನ್ ಆರೋಗ್ಯ ಮಂದಿರ ಮತ್ತು ಆರೋಗ್ಯ ಸೇವೆಗಳ ಲಾಭ ಪಡೆಯಿರಿ. ಆಯುಷ್ಮಾನ್ ಆರೋಗ್ಯ ಮಂದಿರ, ಆರೋಗ್ಯಕರ ಭಾರತ, ಸಮೃದ್ಧ ಭಾರತ. ಭಾರತ ಸರ್ಕಾರದ ಆಯುಷ್ ಸಚಿವಾಲಯದಿಂದ ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. आपको कोशिश करनी चाहिए, आपके मन के अंदर जो दुविधाएं हैं बिना संकोच खुल करके किसी को कहना चाहिए. अगर नहीं कहेंगे, मन में भर करके रखोगे तो धीरे धीरे बड़ा विस्फोट हो जाएगा. बच्चों, आप भी प्रधानमंत्री जी के इस अनमोल संदेश को प्रेरणा स्रोत बनाइए. साथ ही परीक्षा के तनाव को कम करने के लिए आप NCPCR के लाइव स्ट्रीमिंग सेशंस द्वारा विशेषज्ञों से बातचीत कर सकते हैं जो कि 21 मार्च से 21 अप्रैल तक चलेंगे. अधिक जानकारी के लिए www.ncpcr.gov.in पर लॉग ಆನ್ ಕರೆ. ನನ್ನೋದು ಮುಗೀತು. ಹಾ ಕಣೆ, ರಿಸಲ್ಟ್ ಕೂಡ ಚೆನ್ನಾಗ್ ಬಂತು. ಹಾ ಕಣೆ, ಈಗ ಮುಂದಿನ ಪ್ಲಾನ್ ಗೊತ್ತಿಲ್ಲ. ಈಗೊಂದ್ ಒಳ್ಳೆ ಕಂಪ್ನಿಲಿ ಕೆಲ್ಸ ಸಿಕ್ಕ್ರೆ ಸಾಕು. ಅಯ್ಯೋ, ಅದಕ್ಕೆಲ್ಲ ಎಕ್ಸ್ಪೀರಿಯನ್ಸ್ ಬೇಕಲ್ಲ ತಾನೆ? ಮತ್ತೆ ಎಕ್ಸ್ಪೀರಿಯನ್ಸ್ ಗಾಗಿ ಜಾಬ್, ನಮ್ಮಿಂದ ಏನು ಮಾಡಕ್ಕಾಗಲ್ಲ. ಅಯ್ಯೋ ಗೈಸ್, ಆಗಬಹುದು ಮತ್ತ ಆಗತ್ತೆ. ಅದ್ ಹೇಗೆ? ಮೋದಿಜಿಯ PM ಇಂಟರ್ನ್ಶಿಪ್ ಸ್ಕೀಮ್ ಮುಂದಿನ 5 ವರ್ಷಗಳಲ್ಲಿ 21-24 ವರ್ಷದ 1 ಕೋಟಿ ಯಂಗ್ಸ್ಟರ್ಸ್ ಗೆ ಟಾಪ್ ಕಂಪನಿಯಲ್ಲಿ ಸಿಗುತ್ತೆ 12 ತಿಂಗಳ ಇಂಟರ್ನ್ಶಿಪ್, ಮತ್ತೆ ಪ್ರತಿ ತಿಂಗಳು 5,000 ಕೂಡ, ಜೊತೆಗೆ 6,000 ಒನ್ ಟೈಮ್ ಗ್ರಾಂಟ್ ಕೂಡ. So let's learn from the best. ಅರ್ಹರಿಗೆ ಅನುಭವ ಜೊತೆ ಸೇರಿಸುತ್ತೆ PM ಇಂಟರ್ನ್ಶಿಪ್ ಸ್ಕೀಮ್. ವಿಸಿಟ್ ಮಾಡಿ PM internship.mca.gov.in. ಡಯಲ್ ಮಾಡಿ ಟೋಲ್ ಫ್ರೀ ನಂಬರ್ 1-800-116-090. LIC ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್.

ದೇವರು ತಾವುದಾರ ಸ್ವಾಮಿ ಹೋ ಹೋ ಎಂದು ವಿಚಾರಿಸುವೆ. ಕಟ್ಟಿದ ಅಂಟದ ಮೇಲೆ ದಿಟ್ಟತನದಿಂದ ಬಂದ ಪುಂಡರಿಗೆ ದಾರೆಂದು ಕೇಳುವನು ನೀನು ದಾವಲೇ ಸೇವಕ ಭರತನೆಯ ಪಾವಕ. ನಮಗೆ ಸುಂದರ ಸಾರಥಿ ಸಾರಥಿ ಎನ್ನುವರು ತಾವುದಾರು ದೇವ ದಿವ್ಯ ಪ್ರಭಾವ. ಸಾರಥಿ ನಾನದಾರಂದರೆ ಹಬ್ಬ ಅಂಡಜ ಪಿಂಡಜ ಜಲಜ ಉದ್ದಜ ಜೈಗಪ್ಪ ಮೊದಲಾದ 84 ಜೀವಕೋಟಿ ರಾಶಿಗಳನ್ನ ತನ್ನ ಕುಕ್ಷದೊಳಿಟ್ಟುಕೊಂಡು ಹಬ್ಬ ಸಂರಕ್ಷಣೆ ಮಾಡುವಂತಹ ಸಾಂಬರಿಗೆ ಸತಿಯಾದ ಪಾರ್ವತಿ ದೇವಿಯ ಉದರದಲ್ಲಿ ಚಲಿಸಿ ಬಂದ ಶ್ರೀ ಗಜಾಸುರ ಮಹಾರಾಜನಂದು ಜಯಂಕಾರ ಹೊಡೆಯುವಂತನಾಗಲೇ ಸುಂದರ ಸಾರಥಿ. ಗಜಾನನ ಮಹಾರಾಜನಾದ್ರೆ ಬಹಳ ಸಹಜವಾಯಿತು, ಕುಳಿತಂತ ಜನರಿಗೆ ಬಹು ರಮ್ಯವಾಗಿ ತೋರಿತು. ತಮ್ಮ ಇರುವ ದೇವಲೋಕವನ್ನು ಬಿಟ್ಟು ಈ ನಿರ್ದ್ರವ ಸಬದ್ದಳಿಗೆ ಬಂದ ತಾತ್ಪರ್ಯವೇನ್ರಿ ಬುದ್ಧಿ ಸಾರಥಿ? ನಮ್ಮ ಇರುವ ರಾಜ್ಯ ಮಂದಿರವನ್ನು ಬಿಟ್ಟು ನಿರ್ದ್ರವ ಸಬದ್ದಳಿಗೆ ಬಂದ ಕಾಲ ನಿನ್ನ ಸುಸರವಾದ ಗಾಯನ ಕೇಳಿ ಇಲ್ಲಿ ಬಂದು ನಿಂದ್ರವಾಯಿತು ಕನ್ನೆಯ ಸಾರಥಿ ಸಾರಣಿಯನ್ನು ಕೇಳುತ್ತೆ. ಮುಂದೆ ನಮಗೇನಾಜ್ಞೆ ಬೆಳೆದ್ರಿ ಬುದ್ಧಿ? ಬರೆಯಲೇ ಸಾರಥಿ ನಿನಗೆ ಆಜ್ಞೆವೇನೆಂದರೆ ಪೂಜೆಯಿಂದಲೇ ಭಕ್ತಿ ಪೂಜೆಯಿಂದಲೇ ಮುಕ್ತಿ. ಬೇಗನೆ ಎಲ್ಲ ಪೂಜೆಯನ್ನು ಮಾಡುವಂತವರಾಗಲೇ ಸುಂದರ ಏನು ಚಿಂತೆವಿಲ್ಲದೆ ಮಾಡ್ತೇವ್ರಿ ಬುದ್ಧಿ. ಓಹೋ ದೇವಾದಿ ದೇವರೇ, ಇದುವಲ್ಲದೆ ಮತ್ತಾದ್ರೆ ಹೇಳುವೆನು ಕೇಳುವಂತವರಾಗಿ ಅಲ್ಲೇನಿರುವುದು ಚೆನ್ನಾಗಿ ತಿಳಿಸುವಂತವನಾಗು. ಏನು ಚಿಂತೆ ಇಲ್ಲ ಪೋಗ್ರೆ ಸಮನಾಗಿ ಸೌರೋಕ್ತಗಳಿಂದ ಶ್ರವಣ ಮಾಡುತ್ತಾ ಪ್ರಣಮ ಪಂಚಾಕ್ಷರಗಳೆಂಬ ಅಕ್ಷರಗಳಿಂದ ಕರೆ ಕುಂಜ ಗುಂಜಕನಾಗಿ ಈ ಭಯಗೊಳ್ಳುವಂತ ಈ ಸಭೆಯಲ್ಲಿ ಪಂಚ ಪಾಂಡವರನ್ನು ವಿಚಾರ ಮಾಡುವಂತವನು ನೀನು ದಾವನಲೈ ಸೇವಕ ಭಯತ್ರಿಣಿ ಪಾವಕ. ನಮಗೆ ಸುಂದರ ಸಾರಥಿ ಸಾರಥಿ ಎನ್ನುವರು ತಾವುದಾರು ದೇವ ದಿವ್ಯ ಪ್ರಭಾವ. ಬಲಯಲೈ ಸಾರಥಿ ನಾನುದಾರಂದರೆ ಸುರರಲ್ಲಿ ಯಮ ದೇವರ ಮಂತ್ರದಿಂದ ಜನಿಸಿ ಕುಂತಿ ಕುಮಾರರಿಗೆ ಜ್ಯೇಷ್ಠ ಪುತ್ರನೆಂದೆನಿಸಿ ಕಾಮ ಕ್ರೋಧ ಮೋಹ ಲೋಭ ಮದ ಮಸ್ತರವೆಂಬ ದುಷ್ಟವಾದ ಆರು ಗುಣಗಳನ್ನು ಮೆಟ್ಟಿ ತುಳಿದು ಈ ಸೃಷ್ಟಿಯಲ್ಲಿ ಶ್ರೇಷ್ಠವಾದ ಶ್ರೀಕೃಷ್ಣನ ಅನುಗ್ರಹದಲ್ಲಿರುವ ಪರ್ಯಂತರ ಎಲೈ ಸಾರಥಿ ರಾಜೇಂದ್ರ ಭೂಪತಿ ಸದ್ಗತಿ ಸನ್ಮಾರ್ಗವೇ ಶ್ರೇಷ್ಠವೆಂದು ಈ ಲೋಕಕ್ಕೆ ಬಂದು ಶ್ರೇಷ್ಠವೆಂಬ ತಾಯಿ ಜ್ಞಾನವೇ ತಂದಿ ಧರ್ಮವೇ ಒಡೆ ಹುಟ್ಟಿದವನು ದೈವವೇ ಸ್ನೇಹಿತನು ಶಾಂತಿಯೇ ಭಾರ್ಯವು ಈ ಕ್ಷೇಮ ಗುಣಕ್ಕೆ ಪುತ್ರನು ಎಲೈ ಸಾರಥಿ ರಾಜೇಂದ್ರ ಭೂಪತಿ ಈ ಸ್ತ್ರೀಯರ ಗುಣಗಳನ್ನು ತನ್ನ ತನುವಿಗೆ ಸ್ವಾರ್ಥಕ್ಕೆವೆಂದು ತಿಳಿದು ತನ್ನ ಮನ ಬುದ್ಧಿ ಚಿತ್ತ ಅಹಂಕಾರ ಅಳಿದು ತನ್ನ ಆತ್ಮವು ಸ್ಥಿರವಿಲ್ಲೆಂದು ತಿಳಿದು ತನ್ನ ಸತಿಯಳೆ ಒಬ್ಬಳ ಹೊರತಾಗಿ ಉಳಿದ ಸ್ತ್ರೀಯರೆಲ್ಲ ಮನೋಹಕವಾಗಿ ತಿಳಿದಿದ್ದೇನೆ ಎಲೈ ಸಾರಥಿ ಮಾತಿನಲ್ಲಿ ತಾತನಾಗಲಿ ಮಾತೆಯಾಗಲಿ ತನುಜನಾಗಲಿ ಅನುಜನಾಗಲಿ ತಕ್ಕ ರೀತಿಗೆ ನಮಸ್ಕಾರ ಮಾಡುವಂತ ಧರ್ಮರಾಜನೆಂದು ತಿಳಿಯಲ ಈ ಸಾರಥಿ ಅತಿ ಜಾಗೃತಿ. ಧರ್ಮರಾಜನಾದ್ರೆ ಬಹಳ ಸಹಜವಾಯ್ತು ಕುಳಿತಂತ ಜನರಿಗೆ ಬಹು ರಮ್ಯವಾಗಿ ತೋರಿತು. ಶಬ್ಬಾಸ್ ತಮ್ಮ ಇರುವ ರಾಜಮಂದಿರವನ್ನು ಬಿಟ್ಟು ಈ ನೆರೆದಿರುವ ಸಬದ್ದರಿಗೆ ಬಂದ ತಾತ್ಪರ್ಯವೇನ್ರಿ? ಬಲಯಲ ಈ ಸಾರಥಿ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಬೃತ್ತನಾದ ದುರ್ಯೋಧನನು ಜೂಜನಾರಿ ಶರ್ತಿನೋಳು ಪ್ರಾಂತ ಪಟ್ಟಣ ಸಹಿತ ಶಬ್ಬಾಸ್ ಹಸ್ತನಾವತಿ ಮೊದಲು ಮಾಡಿ ಕಾಂತಿ ದ್ರೌಪದಿಗೆ ಸಹ ಹಸ್ತಗತ ಘಾತವು ಮಾಡಿ ಪತಿವರ್ತಿಗೆ ವಸ್ತ್ರವನ್ನು ಸೆಳೆದು ಮತಿವಂತ ಇದ್ದವರಿಗೆ ಮಾನವನ್ನು ಕಳೆದು ಕಾಂತಾರಕ್ಕೆ ಕಳುಹಿಸಿದನು. ಇಂತಹ ಬೆತ್ತನ ಮಾತಿಗಾಗಿ ಬಿಡಲಾರದೆ ಅತಿ ದುಃಖದಿಂದ ಅರಣ್ಯದ ಹೊತ್ತುಗಳೆದು 12 ವರ್ಷಗಳಿದು ಆ ದೈತ್ಯವನವನ್ನು ಅಜ್ಞಾತವಾಸವನ್ನು ಮಾಡಿ ಸ್ಥಾನಕ್ಕೆ ಅನುಜರ ಸಹಿತ ಬಂದಿರುವನು. ಆ ಹೀನ ಬುದ್ಧಿ ದುರ್ಯೋಧನಿಗೆ ಘನಶ್ಯಾಮನಿಂದ ಜ್ಞಾನವನ್ನು ತಿಳಿಸಿ ಹಸ್ತಿನಾಪುರದ ಗಾದಿಯನ್ನು ಬೇಡಿ ಮನ್ನಿಸಿ ಮುದದಿಂದ ಇರಬೇಕೆಂದು ಮನದೊಳಗೆ ನಿಶ್ಚಯ ಮಾಡಿ ಅನುಮಾನವಿಲ್ಲದೆ ಬಂದು ನಿಂದ್ರೋಳು ಮಾಡುತ್ತಿಲ್ಲ ಈ ಸಾರಥಿ ಬುದ್ಧಿಯಲ್ಲಿ ಭಾರತಿ ಬುದ್ಧಿ ಬಲಯಲ ಈ ಸಾರಥಿ ನಿನಗೆ ಆಜ್ಞೆವೇನೆಂದರೆ ನಮ್ಮ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆಸುವಂತವನಾಗಲ ಈ ಸಾರಥಿ ಏನು ಚಿಂತೆಯಿಲ್ಲ ಕರೆಸ್ತಾರೆ ಬುದ್ಧಿ ಬಂದವರು ತಾವುದಾರು ಸ್ವಾಮಿ ಓ ಎಂದು ವಿಚಾರಿಸುವೆ. ಬಲಯಲೈ ಭಕ್ತ ಶಿರೋಮಣಿ ರತ್ನ ತೋರಣಗಳಿಂದಲೂ ಮುತ್ತು ಮಾಣಿಕ್ಯದಿಂದಲೂ ವಜ್ರ ವೈಡೂರ್ಯದಿಂದಲೂ ಒಪ್ಪುವ ಈ ರಂಗ ಮಂಟಪದಲ್ಲಿ ಬಂದು ನಮ್ಮನ್ನು ದಾರೆಂದು ಕೇಳುವನು. ನೀನು ದಾವನಲೈ ಸೇವಕ ದ್ವಾರಪಾಲಿಕ. ನಮಗೆ ಸಾರಥಿ ಸಾರಥಿ ಎನ್ನುವರು ತಾವು ದಾರ ದೇವ ದಿವ್ಯ ಪ್ರಭಾವ. ಬಲಯಲೈ ಸಾರಥಿ ನಾನು ದಾರಂದರೆ ಮದ್ಭುಜ ಬ್ರಹ್ಮಾಂಡ ಮಕರ ಕುಂಡಲ ನಯನ ಶೋಭಿಸುತ ಸುಜಕುಲ ಸದ್ಗತಿ ಮುನಿ ಮುಕುಟ ಚಟಿತ ದೈತ್ಯ ನಿಶ್ಚಳನಾದ ಭಕ್ತರನ್ನು ಪರಿಪರಿಯಿಂದ ಪ್ರಮಾಣಯುಕ್ತನಾಗಿ ಪಾಲಿಸುವುದಲ್ಲದೆ ಪಶು ಪಕ್ಷಿಗಳಿಗೆ ಸಂಜಯವಿಲ್ಲದೆ ಅಲಂದರ ಜಲಂಧರ ತಂಡಜ ಭಿನ್ನಜ ಮುನಿಗಣ ಮಾನ್ಯಗಣ ಯುಕ್ತನಾಗಿ ಸಾರಥಿ ರಾಜೇಂದ್ರ ಅದ್ಭುತ ಯುಗ ಕಲಿಯುಗ ತ್ರತಾಯುಗ ದ್ವಾಪಾರ ಕಲಿ ಇಂತಿಷ್ಟು 21 ಯುಗದಲ್ಲಿ ಲೀಲೆಯನ್ನು ಮಾಡಿ ಸಾರಥಿ ಮತ್ತು ಪೇಳುವೆನು ಕೇಳು. ಮತ್ಸ್ಯಕುಮಾರ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬೌದ್ಧ ಕರಂಕಿ ಇಂತಿಷ್ಟು ದಶಾವತಾರಗಳನ್ನು ತಾಳಿ ಈ ಭೂಮಿಯ ಮೇಲೆ ಯಾವ ಪಶು ಪಕ್ಷಿಗಳು ನರಮಾನವರು ಎನ್ನನ್ನು ಭಜಿಸುತ್ತಿದ್ದಾರೋ ಅವರ ಇಷ್ಟಾರ್ಥಕಗಳನ್ನು ಪೂರೈಸಿ ಸಾರಥಿ ರಾಜೇಂದ್ರ ಮತ್ತು ಪಿಶಾತಕಗಳನ್ನು ಎನ್ನ ಕರದಲ್ಲಿರುವ ಚಕ್ರದಿಂದ ಅವರ ಶಿರಗಳನ್ನು ಸಮುದ್ರದಲ್ಲಿ ಹಾರಿಸುವಂತಹ ಶ್ರೀಮನ್ನಾರಾಯಣನಾದರು ದ್ವಾರಕಾ ಪಟ್ಟಣದಲ್ಲಿರುವ ವಾಸುದೇವ ದೇವಕಿಯ ಗರ್ಭದಲ್ಲಿ ಜನಿಸಿ ಮಾವನನ್ನು ಕೊಂದು ಆತನ ತಂಗಿಯಾದ ಯಶೋದೇಮಲಿಯನ್ನುಂಡು ಘಾಸಿಸಿ ಗೋಕುಲದಲ್ಲಿ ಗೋಗಳನ್ನು ಕಾಯ್ದೆನು ಮತ್ತು 16,000 ಸ್ತ್ರೀಯರ ಒಡಗೂಡಿ ಜಲಕ್ರೀಡೆಯನ್ನಾಡಿ ಕಾಂಚಾಳ ಮರವನ್ನೇರಿ ಭಕ್ತರನ್ನ ಪರಿಪಾಲಿಸುವಂತ ಆಪದ್ ಬಾಂಧವ ಶ್ರೀಕೃಷ್ಣ ಪರಮಾತ್ಮನೆಂದು ಜಯಭೇರಿಯನ್ನು ಹೊಡಿಸು ಕುಳಿತ ಸರ್ವಜನರಿಗೆಲ್ಲ ತಿಳಿಸಿ. ಶ್ರೀಕೃಷ್ಣ ಪರಮಾತ್ಮನಾದರೆ ಬಹಳ ಸಹಜವಾಯಿತು ಈ ಕುಳಿತಂತ ಜನರಿಗೆ ಭೌರಮ್ಮವಾಗಿ ತೋರಿತು. ನಿಮ್ಮ ಮೇಲೆ ಮಂದಿರವನ್ನು ಬಿಟ್ಟು ಸುಂದರ ಸವದ್ದೊಡಿಗೆ ದಿಗ್ವಿಜ ಮಾಡಿದ ತಾತ್ಪರ್ಯ ಬುದ್ಧಿ ಬಲಯಲ ಈ ಸಾರಥಿ ನಮ್ಮ ಇರುವ ದ್ವಾರಕಾ ಪಟ್ಟಣವನ್ನು ಬಿಟ್ಟು ಈ ಸುಂದರವಾದ ಸಬದ್ದಳಿಗೆ ಬಂದ ತಾತ್ಪರ್ಯವೇನೆಂದರೆ ಪಾಂಡು ಪುತ್ರನಾದ ಧರ್ಮರಾಜ ಮಹಾರಾಜನು ಕರೆಸಿದ್ದ ಕಾರಣ ಈ ಸಭಾ ಮಂದಿರಕ್ಕೆ ಬರೋಣಾಯ್ತು ಕಂಡೆ ಆ ಸಾರಥಿ, ಇದಕ್ಕೇನಿತಿ? ಬಂದ್ರೆ ಬಾರೆ ಸಹಜವಾಯ್ತು, ಮುಂದೆ ನಮಗೇನ ಆಜ್ಞಾ ಹೇಳಿದ್ರಿ ಈ ದೇವ? ಬರೆಯಲೆ ಸಾರಥಿ, ನಿನಗೆ ಆಜ್ಞಾವೇನೆಂದರೆ ಧರ್ಮರಾಜನು ದಾವಲ್ಲಿರುವನು ಬೇಗನೆ ತೋರಿಸು, ವಚನ ಲಾಲಿಸು. ಅಲ್ಲೇ ತಮ್ಮ ಬಲಭಾಗದಲ್ಲಿ ನಿಂತಿರುವನು ನೋಡಿಕೊಳ್ಳರಿ, ಎರಡು ಮಾತಾಡಿಕೊಳ್ಳರಿ. ನಮೋ ನಮೋ ಕೃಷ್ಣ ಪರಮಾತ್ಮರೇ, ತಮ್ಮ ಪಾದಕ್ಕೆ ವಂದಿಸುವೆನು. ಅಷ್ಟೈಶ್ವರ್ಯವಾಗಲಿ, ಹೇಳುವಂತವನಾಗು ಧರ್ಮರಾಜನೇ, ಕೀರ್ತಿವಂತನೇ. ಹೇ ಶ್ರೀ ಕೃಷ್ಣ ಪರಮಾತ್ಮ. ಹೇ ಧರ್ಮರಾಜನೇ, ಅರಣ್ಯದೊಳ ತಿರುಗಿ ಅಜ್ಞಾತ ವಾಸ ಮುಗಿಸಿ ಬರುವುದರೊಳಗೆ ಅರ್ಧ ಜನ್ಮ ಇದರೊಳಗೆ ನಡೆಯಿತು. ಶಹಬ್ಬಾಶ್, ನಮಗೆ ಅರ್ಧ ಗಾದಿ ಕೊಟ್ಟು ಸರಿಯಿರು ಎಂದು ಆ ಗಾಂಧಾರಿ ಪುತ್ರನಿಗೆ ಹೇಳಿ, ಹಾ, ಗಗನವನ್ನು ಮಾಡದೆ ಮನಸ್ಸಿನಿಂದ ಇರು ಎಂದು ಹೇಳುವುದು ನಿನ್ನಿಂದ ಆಗುವುದಿಲ್ಲವೇನು ಮಧುಸೂದನ? ಆ ಕಂಸಾಸುರ ಮರ್ದನ. ಹೇ ಧರ್ಮರಾಜನೇ. ಹೇ ಮುರವರ್ಧನ, ಈ ಭುವನದವಳು ಸತ್ಕಾರ ಸೇವೆಯಲ್ಲಿದ್ದು ಯಾವ ಕಾರಕ್ಕಾದರೂ ಸಹನವಾಗಿ ಈ ಭುವನದೊಳಗಿದ್ದ ಪ್ರಾಣಿಗೆ ಪಾವನ ಮಾಡುವ ಅವತಾರವನ್ನು ತಾಳಿದನಲ್ಲ. ಹೇ ಧರ್ಮರಾಜನೇ, ನಾರಾಯಣ. ಮತ್ತು ಇದು ಅಲ್ಲದೆ ಈ ಪೃಥ್ವಿಯೋಳು ಧೃತರಾಷ್ಟ್ರನ ಪುತ್ರ ದುರ್ಯೋಧನ ಭೀತಿಗೆ ಚಿಂತೆ ಬಾಳಾಗಿರುವುದು. ನೀತಿ ಏನಲ್ಲ ಪಿತಾಂಬರಧರನೇ, ಪುಣ್ಯವಂತನೇ. ಹೇ ದೇವಾದಿ ದೇವರೇ. ಹೇ ಧರ್ಮರಾಜನೇ, ಮತ್ತಾದ್ರೆ ಹೇಳುವನು ಕೇಳ. ಅದೇನಿರುವುದು ಚಂದಾಗಿ ತಿಳಿಸುವಂತವನಾಗು. ಅದಕ್ಕೆ ನಾನು ಮಿಕ್ಕಿದ ವಕ್ರದಂತ ಶಿಶುಪಾಲನಿಗೆ ಅಕೃತಿಯಿಂದಲೇ ಚಕ್ರವನಿಟ್ಟು ಶುಕ್ರ ಶಿರವನ್ನು ಹಾರಿಸಿ ಸೊಕ್ಕು ಮುರಿದೊಕ್ಕಲಿಕ್ಕಿದ್ದು ನಿನಗೆ ಗೊತ್ತಿಲ್ಲವೇ? ಹೇ ಧರ್ಮರಾಜನೇ, ನಾರಾಯಣನೇ. ಮತ್ತು ಇದು ಅಲ್ಲದೆ 13 ವರ್ಷ ಬಂಧನ ಬಯಲಾಗಿ ಚಂದದಿಂದ ಕಳೆದಿರಲು ಆ ಅದಮನ ಮಾತು ಕುಂದದಾವದಾಗದು. ಇದೇನು ಕಾರಣವಲ್ಲ ಧರ್ಮರಾಜನೇ, ಕೀರ್ತಿವಂತನೇ. ಹೇ ಮುರವರ್ಧನ, ಕಾಲಗತಿ ಸಂಭವಿಸುವವರೆಗೆ ಏನೇನಾಗುವುದು ಕೃತಿಯವರ ಪ್ರಾಲಬ್ಧ ಅನುಸಾರವಾಗಿ ಆಗುವುದು, ಅದು ತಪ್ಪುವುದಿಲ್ಲ. ಶಹಬ್ಬಾಜ್, ಅದಕ್ಕೆ ಆ ದುಷ್ಟನಿಗೆ ನೀತಿಯನ್ನು ಹೇಳಿ ಇಂದ್ರಪ್ರಸ್ಥಪುರ ಕೊಡವೆಂದು ಶಾಂತಗೊಳಿಸಿ ದೇವ ಭಕ್ತ ಸಂಜೀವ. ಹೇ ಧರ್ಮರಾಜನೇ, ಈ ಧರಣಿಯೋಳು ಪರಾಕ್ರಮಿಯಾದ ಜರಾಸಂದನನ್ನು ಧರ್ಮಾರ್ಜುನರ ಕರೆಸಿ ಮರಣ ಮಾಡಿಸಿ ದ್ವರಿಯರಿಗೆ ಬಿಡಿಸಿದ್ದು ಕೇಳಿಲ್ಲವೇ? ಹೇ ಧರ್ಮರಾಜನೇ, ಇಂಥ ದೈತ್ಯನ ಆತ್ಮಧ್ವಂಸ ಮಾಡಿರಲು ನಿಮ್ಮ ವೃತ್ತಿನಾದ ದುರ್ಯೋಧನ ಮರ್ದನ ಮಾಡುವುದೇನಿಗೆ ಏನಾಗದವಲ್ಲ? ಮಾತಿಗೆ ಚಿಂತೆ ಬಾಳಾಗಿರುವುದು ಕುಂತಿನಂದನ. ಹೇ ಧರ್ಮರಾಜನೇ, ಆ ಅದಮನಾದ ಗಾಂಧಾರಿ ಪುತ್ರನ ಸದನಕ್ಕೆ ಹೋಗಿ ಆದಿ ಹಿರಿಯರ ಒಂದೇ ವಾಕ್ಯದ ಬುದ್ಧಿಯನ್ನು ಹೇಳಿ ನಿಮ್ಮ ಬಾಂಧವರಿಗೆ ಅರ್ಧ ಗಾದಿ ಕೊಡು ಎಂದು ಚಂದಾಗಿ ಹೇಳುವೆನು. ಹಿರಿಯರ ವಾಕ್ಯವು ಮನ್ನಿಸಿದರೆ ಸಹಜವಾಯಿತು, ಇಲ್ಲದಿದ್ದರೆ ಮಂದ ಬುದ್ಧಿಯಿಂದ ಮಾತನಾಡಿದರೆ ಯುದ್ಧಕ್ಕೆ ತರಿಸುವೆನು. ಧರ್ಮ ನೀನಿರು ಸುಮ್ಮ. ಬಂದವರು ದಾಮೋದರ ಸ್ವಾಮಿ ಹೋ ಹೋ ಎಂದು ವಿಚಾರಿಸುವೆ. ಭುಜದಂತ ಪಾಪ ಭೂತ ಕಾಯ ಮುನಿಯೋಳೆ ಮರಿಯುತ್ತ ಅಜಮುಖವಿಲ್ಲದೆ ಸುಖಮ್ಮ ಸೇವಿಸುತ್ತ ದೈತ್ಯರಿಗೆ ಭಯ ಭದ್ರತೆಯನ್ನು ಮಾಡುತ್ತ ವೈರಿಗಳಿಗೆ ರಾಷ್ಟ್ರಪತಿಯಂತೆ ಕಾಣುತ್ತ ಸಹಬ್ಬ ಎರಡು ಹಸ್ತಗಳಮ್ಮ ಜೋಡಿಸಿ ಬಂದು ನಿಂತ ಒಡೆಯನಿಗೆ ದಾರೆಂದು ಕೇಳುವನು. ನೀಲುದಾವನ ಲೈ ಸೇವಕ ನಮಗೆ ಸಾರಥಿ ಸಾರಥಿ ಎನ್ನುವರು ತಾವುದಾರು ಪಂಡ ಹೊಡಿಹಿಂಡ ವೈರಿಗಳ ಗಂಡ ಸಾರಥಿ ನಾನುದಾರೆಂದರೆ ಊರು ದರಿಯರು ಥರ್ಥರ ನಡೆಯುವರು ಬಹದ್ದೂರ ದುರ್ಯೋಧನೆಂದು ಕೊಂಡಾಡು ಎತ್ತರದಿಂದ ಮಾತನಾಡು. ಬಹದ್ದೂರು ದುರ್ವೇದನಾದರೆ ಬಹಳ ಸಹಜವಾಯಿತು. ಈ ಕುಳಿತಂತ ಜನರಿಗೆ ಬಹುರಮ್ಮವಾಗಿ ತೋರಿತು. ನಿಮ್ಮ ಮೇಲೆ ಮಂದಿರವನ್ನು ಬಿಟ್ಟು ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ಸಾರಥಿ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಶಹಬ್ಬಾಸ್ ಪಾಂಡವರ ಕಡೆಯಿಂದ ಶ್ರೀಕೃಷ್ಣನ ಬಂದಿರುವನಂತೆ. ಶಹಬ್ಬಾಸ್ ಅದಕ್ಕೆ ಬಂದು ನಿಂದ್ರೋಣ ಮಾಡಿದರೆ ಸಾರಥಿ ಜಾಗೃತಿ. ಮುಂದೆ ನಮಗೇನು ಆಜ್ಞಾಪ ಹೇಳಿದ್ರಿ ಬುದ್ಧಿ? ಶಹಬ್ಬಾಸ್ ಬ್ರಹ್ಮಾಂಡಲ ತಂಡ ಎಂಬ ವಿರ್ರನೆ ವಿರುದ್ಧ ಏನಾದ್ರೆ ಬಹಳ ಸಹಜವಾಯಿತು, ಕುಳಿತಂತ ಜನರಿಗೆ ಬಹುರಮ್ಯವಾಗಿ ತೋರಿತು. ತಮ್ಮ ಇರುವ ರಾಜಮಂದಿರವನ್ನು ಬಿಟ್ಟು ಈ ನೆರೆದಿರುವ ಸಬದ್ದಡಿಗೆ ಬಂದ ತಾತ್ಪರ್ಯವೇನ್ರಿ ಬುದ್ಧಿ? ಸಾರಥಿ, ನಮ್ಮ ರಾಜ ಮಂದಿರವನ್ನು ಬಿಟ್ಟು ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹಬ್ಬ ಇಂದ್ರನ ಗಾದಿಯನ್ನು ಪ್ರಸ್ತುತ ಪಡಿಸಿರುವನಂತೆ. ಅದಕ್ಕಾಗಿ ಬಂದು ಇಂದ್ರೋಣವಾಯಿ ತಲೈ ಸಾರಥಿ ಸಾರನ್ನು ಕೀರತಿ. ಹೇ ಧರಿಯೋಳು ಪರಾಕ್ರಮಿಯಾದ ದುರ್ಯೋಧನನೆ, ಹನ್ನೆರಡು ವರ್ಷ ವನವಾಸ, ಒಂದು ವರ್ಷ ಗುಪ್ತವಾಸವನ್ನು ಭೋಗಿಸಿ, ನಿಮ್ಮ ಅನುಮತಿಯಂತೆ ಅನುಭೋಗಿಸಿ ನಿಮ್ಮ ಹರುಷವನ್ನು ಪೂರೈಸಿ ಬಂದಿರುವರು. ಈಗಲಾದರೂ ನಿಮ್ಮ ಬಾಂಧವರಿಗೆ ಮಂದಿರದವರು ಕರೆತಂದು ಗಾದಿ ಕ್ಷೇತ್ರವನ್ನು ಯುಧಿಷ್ಠಿರನಿಗೆ ಕೊಟ್ಟರೆ ಅದರೊಳಗೆ ಐದು ಮಂದಿ ಮುದದಿಂದ ಆನಂದವಾಗಿರುವರು ಇದರಂತೆ ನಡೆಯುವರು. ಮೇದಿನಿಯೋಳು ವಿದ್ವಾನನೆಂದು ನಿನ್ನ ಶ್ರುತಿ ಸಾರುವುದು. ಇದು ಮರೆತು ಸುತಪುತ್ರ ಕರ್ಣನಿಗೆ ಕ್ಷೇತ್ರಪತಿ ಅನಿಸಿ ಅತ್ಯಾನಂದ ಮಿತ್ರನಾಗಿರುವುದು. ನೀತೇನಲ ದುರ್ಯೋಧನ ಗಾಂಧಾರಿ ನಂದನ ಕೃಷ್ಣ ಪರಮಾತ್ಮನೇ, ಐದು ಗಾದಿ ಬಿಟ್ಟು ಒಂದು ಗ್ರಾಮ ಆದರೂ ಅವರಿಗೆ ಸಿಗುವುದಿಲ್ಲ ಕೃಷ್ಣನೇ. ಹೇ ದೇವಾದಿ ದೇವರೇ, ಶಹಬ್ಬಾಸ್, ಇದಕ್ಕೆ ಮುಂದಿನ ವಿಚಾರ ಏನು ಮಾಡಬೇಕು ನಾರಾಯಣನೇ? ಮುರವರ್ಧನನೇ, ಹೇ ಧರ್ಮರಾಜನೇ, ಶಹಬ್ಬಾಸ್, ದುರ್ಜನ ಕೌರವರಿಗೆ ಮರಣವಾಗುವ ಹುನಾರ ಬಂದಿರುವುದು. ಅದಕ್ಕೆ ನೀನಾದರೂ ಪಾರ್ಥನನ್ನು ತುರ್ತದಿಂದಲೇ ಕರೆಸಬೇಕು. ಧರ್ಮ ಹೂಡುವೆನು ನೇಮ ನೋಡಿದರೆ ಮರ್ಮ. ಸಾರಥಿ, ಎನ್ನ ಅನುಜನಾದ ಪಾರ್ಥನಿಗೆ ಕರೆಸುವಂತವನಾಗಲ ಈ ಸಾರಥಿ ಅತಿ ಏನು ಚಿಂತಿವಲ್ಲಿ ಕರೆಸ್ತೇವ್ರಿ ಏ ಬುದ್ಧಿ? ಧರ್ಮರಾಜನು ತಾವಲ್ಲಿರುವನು ತೋರಿಸಿಕೊಳ್ಳುವಂತವನಾಗಲ ಸಾರಥಿ. ಅಲ್ಲೇ ತಮ್ಮ ಬಲಭಾಗದಲ್ಲಿರುವರು ನೋಡಿಕೊಳ್ಳಿರಿ, ಅವರು ಮಾತಾಡಿಕೊಳ್ಳಿರಿ. ನಮೋ ನಮೋ ರಾಜ್ಯ, ನಿಮ್ಮ ಪಾದಕ್ಕೆ ವಂದಿಸುತ್ತೇನೆ. ಆಶೀರ್ವಾದವಾಗಲಿ ಏಳು ಏಳು ಪಾರ್ಥ ವೀರ ಸಮರ್ಥ. ಹಸ್ತ್ರಪುರಕ್ಕೆ ಛತ್ರಪತಿ ಪ್ರತಿಭೆ ಪಾಲನೆ ಮಾಡುವಂತಹ ಸತ್ಯಶೀಲ ಧರ್ಮರಾಜನೇ. ಶಬ್ಬಾಸ್. ಎನಗೆ ದೂತರಿಂದ ಕರೆಸಿದ್ದ ಕಾರಣವೇನು? ಹಾ, ಇಂತ ಚಿಂತಾಬ್ಜಿಯವರು ಕುಳಿತ ಕಾರಣವೇನು? ತಗ್ಗಾಲಕ್ಕೆ ಹೇಳುವಂತವನಾಗುವ ಧರ್ಮರಾಜನೇ ಆಗ್ರಜನೆ. ಹೇ ಪಾರ್ಥನೆ, ಹಾ, ನಿನ್ನನ್ನು ಕರೆಸಿದ ಕಾರಣವೇನೆಂದರೆ? ಸಹಬ್ಬಾಸ್. ಕರ್ಣನ ಸರಿ ಘನಘೋರ ಮಾಡಿ ಆನಂದದಿಂದ ಬರುವಂತವನಾಗು ಅರ್ಜುನ, ಆ ತ್ರಿಲೋಕದ ಗರ್ಜನ. ಬಂಡನೆ ಚಂದನೆ ಯುದ್ಧಕ್ಕೆ ನಿಲ್ಲುವಂತವನಾಗು ಬಂಡ ಹರ್ಷಣ್ಣನನ್ನು. ಏನು ಚಿಂತೆ ನಿಂತಿರುವಂತವನಾಗು ಬಂಡ ಕಲಿ ಪ್ರಚಂಡ. ಸಾರಥಿ